ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಶಿಶುವಿನ ಬಾಯಿ ಆರೋಗ್ಯ ಈ ವಿಷಯ ಕುರಿತು ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರುತಿ ಬಿ ಪಾಟೀಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ ಬಿ ರಾಮಡಿಗಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ 875 ಕಂತಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರು. ಇವರು ಮಕ್ಕಳ ದಂತ ಚಿಕಿತ್ಸಾ ವಿಭಾಗ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿ ತಜ್ಞರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ವಿಷಯ ಏನಂದರೆ ಶಿಶುವಿನ ಬಾಯಿಯ ಆರೋಗ್ಯ. ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಇವರು ಧಾರವಾಡದವರು. ತಮ್ಮ BDS ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದ ಬಾಪೂಜಿ ದಂತ ಕಾಲೇಜು ದಾವಣಗೆರೆಯಲ್ಲಿ 1994 ಪಡೆದರು. MDSನ್ನು ಅಂದರೆ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆಯಲ್ಲಿ 2000 ಪಡೆದರು. ಇವರು ಈ ಹಿಂದೆ ಮೈಸೂರು ಹೈದರಾಬಾದ್ನಲ್ಲಿ ರೀಡರಾಗಿ 5 ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2004 SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಕ್ಕಳ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 19 ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರು ಏನು ಹೇಳ್ತಾರೆ ಕೇಳೋಣ. ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮಸ್ಕಾರ. ಶಿಶುವಿನ ದಂತ ಹಾಗೂ ಬಾಯಿಯ ಆರೋಗ್ಯ, ಅಂದರೆ ಹುಟ್ಟಿನಿಂದ 5 ಮಗುವಿನ ಬಾಯಿಯ ಆರೋಗ್ಯದ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಗಳನ್ನು ನೀಡಲಿದ್ದೇನೆ. ಮಗುವಿನ ಬೆಳವಣಿಗೆಯಲ್ಲಿ ಮೊದಲ 1 ಮಹತ್ತರ ಪಾತ್ರ ವಹಿಸುತ್ತದೆ. ಹಲ್ಲುಗಳಿಲ್ಲದ ಶಿಶುವಿನ ವಸಡಿನ ಹಂತದಿಂದ ಮಗುವಿನ 2.5 20 ಹಾಲು ಹಲ್ಲುಗಳು ಸಂಪೂರ್ಣ ಬೆಳವಣಿಗೆ ಆಗಿರುತ್ತದೆ. ಈಗ ಮೊದಲಿಗೆ ನಾವು ಹಾಲು ಹಲ್ಲುಗಳು ಏಕೆ ಮುಖ್ಯ ಅಂತ ನೋಡೋಣ. ನೋಡಿ, ಬಹಳಷ್ಟು ಜನರಲ್ಲಿ ಹಾಲು ಹಲ್ಲುಗಳು ಏಕೆ ಬೇಕು, ಹೇಗಿದ್ರೂ ಬಿದ್ದು ಹುಟ್ಟುತ್ತದೆ ಅಂತ ಅಲಕ್ಷ್ಯ ಮಾಡಿ ಈ ಹಾಲು ಹಲ್ಲುಗಳಿಗೆ ಚಿಕಿತ್ಸೆಯನ್ನು ಕೊಡಿಸದೆ ಹಲ್ಲಿನಲ್ಲಿ ಕೀವು ತುಂಬಿ ನೋವು ತೊಂದರೆ ಆದಾಗ ಮಾತ್ರ ವೈದ್ಯರ ಮೊರೆ ಹೋಗ್ತೀರ. ನೆನ್ಪಿಟ್ಕೊಳ್ಳಿ, ಆ 4-5 ಮಗು ತನ್ನದೇನೂ ತಪ್ಪಿಲ್ಲದಿದ್ದರೂ ಆ ನೋವನ್ನು ಅನುಭವಿಸ್ತದೆ ಹಾಗೂ ಮುಂದೆ ಬರುವ ಆ ಚಿಕಿತ್ಸೆಯ ಕ್ರಿಯೆಗಳಿಗೆ ತನ್ನನ್ನು ತಾನು ಒಳಗೊಳಿಸ್ತದೆ. ಈಗ ನಾವು ಹಾಲು ಹಲ್ಲುಗಳು ಏಕೆ ಮುಖ್ಯ ಅಂತ ನೋಡೋಣ. ಮೊದಲನೆಯದಾಗಿ, ಹಾಲು ಹಲ್ಲುಗಳು ಮಗುವಿನ ದವಡೆ ಹಾಗೂ ಹಾಲು ದವಡೆಗೆ ಹೊಂದಿರುವ ಮಾಂಸಖಂಡಗಳ ಬೆಳವಣಿಗೆಗೆ ಬಹಳ ಮುಖ್ಯ. ಈಗ ನೋಡಿ, ಹುಳುಕು ಹಲ್ಲು ಹಾಲು ಹೊಳಿಗೆ ಹುಳುಕಾದಾಗ ಅದನ್ನು ಚಿಕಿತ್ಸೆ ಮಾಡಿಸದೆ ಅದರಿಂದ ಅದಕ್ಕೆ ಕೀವಾಗ್ತದೆ. ಆ ಕೀವು ಆ ಹಲ್ಲಿನ ಕೆಳಗಿರುವ ಶಾಶ್ವತ ಹಲ್ಲು ಹುಟ್ಟೋದಕ್ಕಿಂತ ಮುಂಚೆ ನಾವು ಅದನ್ನು ಹಲ್ಲು ಕೀಳುವಂತಹ ಪ್ರಸಂಗ ಬಂದಾಗ ಆ ದವಡೆಯ ಬೆಳವಣಿಗೆಯಲ್ಲಿ ಕುಂಠಿತವಾಗ್ತದೆ. ಎರಡನೆಯದಾಗಿ ಬೆಳವಣಿಗೆಯಲ್ಲಿ ತೊಂದರೆಯಾದಾಗ ಹಾಗೆ ತೊಂದರೆಯಾಗಿ ಶಾಶ್ವತ ಹಲ್ಲುಗಳು ವಕ್ರವಾಗಿ ಹುಟ್ಟುತ್ತದೆ. ಇದು ಯಾಕಂದರೆ ಈಗ ನೋಡಿ ಮೇಲ್ದವಡೆ ಹಾಗೂ ಕೆಳದವಡೆಯ ಜಾಗ ಅಂದರೆ ಈ ಬೆಳವಣಿಗೆ ಕುಂಠಿತವಾಗಿ ಆ ಸುತ್ತಳತೆಯು ಕಡಿಮೆಯಾಗ್ತದೆ. ಮುಂದೆ ಬರುವ ಶಾಶ್ವತ ಹಲ್ಲಿನ ಗಾತ್ರ ಹಾಲು ಹಲ್ಲಿಗಿಂತ ದೊಡ್ಡದಿರೋದ್ರಿಂದ ಹಿಂದೆ ಮುಂದೆ ಜಾಗ ಇರದೆ ಅದು ಬೇರೊಂದು ಕಡೆ ಹುಟ್ಟುವ ಅವಕಾಶ ಜಾಸ್ತಿ ಆಗ್ತದೆ. ಆದ್ದರಿಂದ ನಾನು ಪೋಷಕರಲ್ಲಿ ಏನು ಹೇಳ್ತೇನೆ ಅಂದರೆ ಹಾಲು ಹಲ್ಲುಗಳು ಬಹಳ ಮುಖ್ಯ. ಏಕೆ ಅಂದರೆ ಅದು ಬೆಳವಣಿಗೆ ಈ ದವಡೆಯ ಬೆಳವಣಿಗೆಗೆ ಅದು ಬಹಳ ಮುಖ್ಯವಾಗ್ತದೆ. ಮೂರನೇದಾಗಿ ಹಲ್ಲುಗಳು ಜಗಿಯಲು ನಮಗೆಲ್ಲ ಬೇಕೇ ಬೇಕು. ಅದರಲ್ಲೂ ಈ 5 ವರ್ಷದ ಕೆಳಗಿನ ಮಕ್ಕಳು ಅವಾಗಿನ ಅವರು ಗಟ್ಟಿಯ ಆಹಾರ ಊಟ ಮಾಡುವುದನ್ನು ಕಲಿಯುವಂತಹ ವಯಸ್ಸು. ಹುಳುಕು ಹಲ್ಲಿನಿಂದ ಮಗುವು ಗಟ್ಟಿ ಆಹಾರವನ್ನು ತಿನ್ನುವುದನ್ನು ತ್ಯಜಿಸುತ್ತದೆ. ಇದರಿಂದ ಮಗುವಿನ ಸದೃಢ ಆರೋಗ್ಯ ಬೆಳವಣಿಗೆ ಹಾಗೂ ಸಮತೋಲನಕ್ಕೆ ಧಕ್ಕೆ ಆಗ್ತದೆ. ಪೌಷ್ಟಿಕಾಂಶ ಜೀವಸತ್ವಗಳ ಸೇವನೆ ಕಡಿಮೆಯಾಗಿ ಈ ಕೊರತೆಯಿಂದಾಗಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆಯಾಗ್ತದೆ. ನಾಲ್ಕನೆಯದಾಗಿ ಹಾಲು ಹಲ್ಲುಗಳು ಮಾತಿನ ಬೆಳವಣಿಗೆಗೂ ಸಹ ಮುಖ್ಯ. ನೋಡಿ, ಹಲ್ಲುಗಳು ಇಲ್ಲದಿದ್ದರೆ ಅಂದರೆ ಮುಂಚಿತವಾಗಿ ಶಾಶ್ವತ ಹಲ್ಲು ಬರುವ ಮುಂದೆ ಕಿತ್ತು ಹೋಗುವಂಥ ಪ್ರಸಂಗ ಬಂದರೆ ಮಾತು ಸ್ಪಷ್ಟವಾಗಿ ಬರುವುದಿಲ್ಲ. ಆ ವಯಸ್ಸಿನಲ್ಲಿ ಮಕ್ಕಳು ಅವಾಗಿನ ಉಚ್ಚಾರಣೆಯನ್ನು ಕಲಿತಾ ಇರ್ತಾರೆ. ಆದ್ದರಿಂದ ಉಚ್ಚಾರಣೆಯ ಸಹ ನಾವು ಏನು ಕಾಣ್ತೀವಿ ಅಂದರೆ ಉಚ್ಚಾರಣೆಯಲ್ಲೂ ಸಹ ಬದಲಾವಣೆಗಳನ್ನು ಕಾಣ್ತೇವೆ. ಕೊನೆಯದಾಗಿ ಮಗುವಿನ ನಗುವಿಗೆ ಹಲ್ಲುಗಳು ಮುತ್ತುಗಳಿದ್ದ ಹಾಗೆ. ಆದ್ದರಿಂದ ನಾವು ಪೋಷಕರಲ್ಲಿ ಮತ್ತೆ ಏನು ಹೇಳ್ತೇನೆ ಅಂದರೆ ಹಾಲು ಹಲ್ಲುಗಳ ಪಾತ್ರ ಬಹಳ ಮುಖ್ಯ. ಈಗ ಇದನ್ನು ತಿಳ್ಕೊಂಡಾದ್ಮೇಲೆ ನಾವು ಹಾಲು ಹಲ್ಲುಗಳಲ್ಲಿ ಅಂದರೆ ಪ್ರಾಥಮಿಕ ಹಲ್ಲುಗಳಿರುವ ಹಂತದಲ್ಲಿ ಕಂಡುಬರುವಂತಹ ತೊಂದರೆಗಳನ್ನೇನು ಅಂತ ನೋಡೋಣ. ಮೊದಲನೆಯದಾಗಿ ನವಜಾತ ಹಲ್ಲುಗಳು ಅಂತ. ಹೀಗಂದರೆ ಏನು? ನವಜಾತ ಹಲ್ಲುಗಳು ಮಗುವು ಹುಟ್ಟಿದಾಗಿನಿಂದ ಇರುವಂಥ ಹಲ್ಲುಗಳು. ಇಂತಹ ಪ್ರಸಂಗಗಳು ಬರ್ತದೆ. ನಮ್ಮ ಆಸ್ಪತ್ರೆಯಲ್ಲಿ ನಾವು ತಿಂಗಳಿಗೆ ಒಮ್ಮೆಯಾದರೂ ಇಂತಹ ಮಗುವನ್ನು ನೋಡ್ತೇವೆ. ಈಗ ಬಹಳಷ್ಟು ಅಜ್ಜ ಅಜ್ಜಿಗಳಿಗೆ ಮತ್ತು ತಂದೆ ತಾಯಿಯರಿಗೆ ಇದರಿಂದ ಚಿಂತೆ ಭಾಳ ಇರ್ತದೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಹುಟ್ಟುವಾಗನೇ ಹಲ್ಲುಗಳು ಇರ್ತದೆ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ನೇಟಲ್ ಅಥವಾ ನಿಯೋನೇಟಲ್ ಟೀತ್ ಅಂತೀವಿ. ಕೆಲವೊಮ್ಮೆ ಹುಟ್ಟಿದ 30 ದಿನಗಳಲ್ಲಿ ಸಹ ಹಲ್ಲುಗಳು ಕಂಡುಬರುತ್ತದೆ. ಹಾಗಾದರೆ ಇದರಿಂದ ತೊಂದರೆ ಏನಾಗ್ತದೆ ಅಂದರೆ ತಾಯಿಗೆ ಹಾಲು ಕುಡಿಸೋದಕ್ಕೆ ತೊಂದರೆ ಆಗ್ತದೆ. ಹಾಗೂ ಈ ವಯಸ್ಸಿನಲ್ಲಿ ಶಿಶುವಿಗೆ ಆಗ ಒಳಭಾಗ ಬಹಳ ಚರ್ಮ ಮೃದುವಾಗಿರೋದ್ರಿಂದ ಈ ಚೂಪಾದ ಹಲ್ಲುಗಳು ಅಲ್ಸರ್ನನ್ನು ಉಂಟು ಮಾಡ್ತದೆ. ಹಾಗಾಗಿ ಮಗುವಿಗೆ ನೋವಿರ್ತದೆ. ಮತ್ತು ಇನ್ನೊಂದು ಏನು ಕಾಣಿಸ್ತದೆ ಅಂದರೆ ಈ ಹಲ್ಲುಗಳಲ್ಲಿ ಬಹಳಷ್ಟು ಸಲ ಬಹಳೊಮ್ಮೆ ನಾವು ಏನು ಕಾಣ್ತೇವೆ ಅಂದರೆ ಹಲ್ಲುಗಳು ಅಲ್ಲಾಡ್ತಾ ಇರ್ತದೆ. ಆದ್ದರಿಂದ ಮಗು ಹಾಲು ಕುಡಿಯೋ ಮುನ್ನ ಈ ಹಲ್ಲುಗಳನ್ನು ನುಂಗುವಂತಹ ಚಾನ್ಸಸ್ಸು ಸಂದರ್ಭಗಳು ಬಹಳ ಸಲ ಬರ್ತದೆ. ಆದ್ದರಿಂದ ಇಂತಹ ಸಂದರ್ಭ ಬಂದಲ್ಲಿ ತಕ್ಷಣ ತಾವು ಮಕ್ಕಳ ದಂತ ವೈದ್ಯರನ್ನು ಕಾಣಬೇಕು. ಎರಡನೆಯದಾಗಿ ಹಲ್ಲು ಹುಟ್ಟುವಾಗ ಹಲ್ಲಿನ ಜಾಗದಲ್ಲಿ ಆಗುವ ಬಾಯಿಗುಳ್ಳೆಗಳು, ಜ್ವರ ಹಾಗೂ ಬೇದಿ. ಹಾಗಾದರೆ ಹಲ್ಲು ಹುಟ್ಟುವಾಗ ಹುಟ್ಟೋದಕ್ಕೂ ಮತ್ತು ಬೇದಿಗೂ ಏನು ಸಂಬಂಧ ಅಂದರೆ ಹಲ್ಲು ಹುಟ್ಟೋದಕ್ಕೂ ಮತ್ತು ಬೇದಿಗೂ ಸಂಬಂಧ ಇಲ್ಲ. ಆದರೆ ಆ ವಯಸ್ಸಿನಲ್ಲಿ ಮಗುವು ಅಂಬೆಗಾಲಿಡ್ತಾ ಇರ್ತದೆ ಹಾಗೂ ಮಣ್ಣು ಮುಡ್ತಾ ಇರ್ತದೆ. ಅದೇ ಕೈಯಿನಿಂದ ಬಾಯಲ್ಲಿ ಇಟ್ಟಾಗ ಬೇದಿ ಬರೋದಕ್ಕೆ ಕಾರಣ ಆಗ್ತದೆ. ಮೂರನೆಯದಾಗಿ ಹುಳುಕು. ನೋಡಿ, ಈಗ ನಿಮಗೆ ಒಂದು ವಿಷಯ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನಕ್ಕೆ ಇದರ ವಿಷಯ ಗೊತ್ತಿಲ್ಲ. 2.5 ವರ್ಷದೊಳಗೆ ಒಂದು ನಿರ್ದಿಷ್ಟವಾದ ವೇಗವಾಗಿ ಹರಡುವಂಥ ಹುಳುಕು ಕಾಣ್ತದೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ನರ್ಸಿಂಗ್ ಬಾಟಲ್ ಡಿಕೆ ಅಂತೀವಿ. ಇದು ಆಗುವ ಕಾರಣ ಏನೆಂದರೆ ಹಾಲು ಕುಡಿಸುವ ಪದ್ಧತಿಯಲ್ಲಿ ಬರುವ ವ್ಯತ್ಯಾಸ. ಇದು ಹಾಲು ಕುಡಿಕೆ ತಾಯಿ ಹಾಲಾಗಿರ್ಬೋದು, ಆದರೆ ಅಥವಾ ಬಾಟಲ್ ಹಾಲಾದರೂ ಆಗಿರ್ಬೋದು. ಈಗ ನಾನು ಈ ಒಂದು ಮಗುವಿನ ಇದರಿಂದ ಈ ಒಂದು ಮಗುವಿಗೆ ಆರೋಗ್ಯ ಹದಗೆಟ್ಟಿಸುವಂಥ ಸ್ಥಿತಿ ಸಹ ಬರ್ತದೆ. ಕೆಲವೊಮ್ಮೆ ನೋಡಿ, ಪೋಷಕರು ಕರ್ಕೊಂಡು ಬರ್ತಾರೆ 2.5 ಅಥವಾ 3 ವರ್ಷದ ಮಕ್ಕಳು, 20 ಹಲ್ಲುಗಳು ಸಹ ಹುಳುಕಾಗಿರ್ತದೆ, ಕೀವಾಗಿರ್ತದೆ, ನೋವಾಗಿರ್ತದೆ. ಅದು ಹೇಗೆ ಆಗ್ತದೆ ಇದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಸಾಮಾನ್ಯವಾಗಿ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ, ಅಂದರೆ 6 ಅಥವಾ 8 ಗಂಟೆಗಳಲ್ಲಿ ಸ್ಟ್ರೆಪ್ಟೋಕಾಕಸ್ ಅನ್ನೋ ಕೀಟಾಣು ಬಾಯಲ್ಲಿ ಕಾಣಬಹುದು. ಇದರಿಂದ ಆಗ ಏನು ತೊಂದರೆ ಆಗದೇ ಇದ್ದರೂ ಸ್ಟ್ರೆಪ್ಟೋಕಾಕಸ್ ಮ್ಯೂಟನ್ಸ್ ಅನ್ನೋ ಕೀಟಾಣು ಹುಳುಕು ಹಲ್ಲಿಗೆ ಕಾರಣ. ಹಾಲು ಹಲ್ಲು ಹುಟ್ಟುವ ಮುನ್ನ ಈ ಶಿಶುವಿನಲ್ಲಿ ಈ ಸ್ಟ್ರೆಪ್ಟೋಕಾಕಸ್ ವಸಡು ಹಾಗೂ ಗಲ್ಲದ ಒಳಭಾಗದಲ್ಲಿ ಮತ್ತು ನಾಲಿಗೆಯ ಮೇಲೆ ಮನೆ ಮಾಡಿಕೊಂಡಿರ್ತದೆ. ನಂತರ ಅದು 6 ಅಥವಾ 7 ತಿಂಗಳಲ್ಲಿ ಮೊದಲ ಹಲ್ಲು ಯಾವಾಗ ಹುಟ್ಟಲಿಕ್ಕೆ ಪ್ರಾರಂಭ ಮಾಡ್ತದೆ, ಈ ಎಲ್ಲ ಕೀಟಾಣುಗಳು ಆ ಹಲ್ಲಿನ ಮೇಲೆ ಮುಕ್ಕರಿಸಿ ತಾಳ ಹೊಡ್ಕೊಳ್ತದೆ. ಹೀಗೆ ತಾಯಿಯಿಂದ ಮಗುವಿಗೆ ಹರಡುವಂತಹ ಕೀಟಾಣು ಈ ಒಂದು ವಿಧಾನಕ್ಕೆ ನಾವು ಲಂಬ ಪ್ರಸರಣ ಸೋಂಕು ಅಥವಾ ಇಂಗ್ಲೀಷ್ನಲ್ಲಿ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಇದು ಬಹಳಷ್ಟು ಪೋಷಕರಿಗೆ ಗೊತ್ತಿರುವುದಿಲ್ಲ. ತಾಯಿಯಿಂದ ಮಗುವಿಗೆ ಹರಡುವಂತಹ ಈ ಕೀಟಾಣು, ಈ ಸೋಂಕಿಗೆ ನಾವು ಲಂಬ ಪ್ರಸರಣ ಸೋಂಕು ಅಥವಾ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ನಂತರ ತಾಯಿಯಂದಿರು ನೋಡಿ, ಹಾಲು ಕುಡಿಸುವಾಗ ತಾಯಿ ಹಾಲಿರ್ಬೋದು ಅಥವಾ ಬಾಟ್ಲ್ ಹಾಲಾಗಿರ್ಬೋದು, ಸಾಮಾನ್ಯವಾಗಿ ಮಲಗಿಸ್ತಾ ಮಗು ಮಲಗಬೇಕಾದ್ರೆ ಹಾಲು ಕುಡಿಸ್ತಾ ಮಲಗುವ ಅಭ್ಯಾಸ ಇರ್ತದೆ. ಹಾಗಾದರೆ ಈ ಹುಳುಕು ಹೇಗಾಗ್ತದೆ ನೋಡಿ, ಮಗು ನಿದ್ದೆ ಹೋಗುವ ಸಮಯದಲ್ಲಿ ಆ ಕೊನೆಯ ಗುಟುಕನ್ನು ನುಂಗೋದಿಲ್ಲ. ಆಗೇನಾಗ್ತದೆ, ಅದು ಹಾಲು ಹುಟ್ಟುವ ಸಮಯದಲ್ಲಿ ಆ ಹಾಲಿನ ಹಲ್ಲಿನ ಸುತ್ತ ಹಾಲಿರ್ತದೆ, ಅವು ಕೀಟಾಣುಗಳು ಇರ್ತದೆ. ಆಗ ಹಲ್ಲು ಹುಟ್ಟುತ್ತಾನೆ, ಹುಳುಕಾಗ್ತಾನೆ ಹುಟ್ಟುತ್ತದೆ. ಬಹಳಷ್ಟು ಸಲ ನಮ್ಮಲ್ಲಿ ಪೋಷಕರು ತಾಯಿ ಬಂದಾಗ, ಡಾಕ್ಟ್ರೇ ಕಪ್ಪು ಹಲ್ಲು ಹಾಗೆ ಹುಟ್ಟುತ್ತಾನೆ, ಕಪ್ಪು ಹಲ್ಲು ಹುಟ್ಟಿತು ಅಂತ ಹೇಳ್ತಾರೆ. ಅದು ಕಪ್ಪು ಹಲ್ಲು ಹುಟ್ಟು ಕಾರಣ ಇದೆ. ಆದ್ದರಿಂದ ನಾನು ಪೋಷಕರಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನೆನಪಿಟ್ಕೊಳ್ಳಿ ಅಂತ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೂ ಈಗ ತಾಯಿಯು ಮಗುವಿಗೆ ಯಾವುದೇ ಊಟ ತಿನ್ನಿಸ್ತಾ ಇರಲಿ, ಆ ತಿನ್ನಿಸುವ ಮುನ್ನ ಅದರದ್ದು ಒಂದು ಸ್ವಲ್ಪ ರುಚಿ ನೋಡಿ ನೆಕ್ಕಿ ಆಮೇಲೆ ಮಗುವಿಗೆ ತಿನ್ನಿಸೋದು ಸರ್ವೇ ಸಾಮಾನ್ಯ. ಹೀಗೆ ತಿನ್ನಿಸಿದಾಗ ಸಹ ತಾಯಿಯ ಬಾಯಲ್ಲಿ ಇರುವ ಕೀಟಾಣುಗಳು ಮಗುವಿನ ಬಾಯಿಗೆ ಹರಡುತ್ತದೆ. ಇದಕ್ಕೂ ಸಹ ನಾವು ಲಂಬ ಪ್ರಸರಣ ಸೋಂಕು ಅಥವಾ ಹರಡುವಿಕೆ ಅಂತ ಹೇಳ್ತೇವೆ. ಇದು ಬಿಟ್ಟು ಈಗ ಮುಂದೆ 3 ವರ್ಷ 4 ವರ್ಷದಲ್ಲಿ ಮಗು LKG ಕಿಂಡರ್ಗಾರ್ಡನ್ ಸ್ಕೂಲಿಗೆ ಹೋಗುವಾಗ ಅಕ್ಕ ತಂಗಿಯರಾಗಿರ್ಬೋದು ಅಥವಾ ಸಹಪಾಠಿಗಳಾಗಿರ್ಬೋದು, ಈ ಅಕ್ಕ ತಂಗಿ ಮತ್ತು ಸಹಪಾಠಿಗಳಿಂದ ಹರಡುವ ಈ ನಾವು ಒಂದು ಊಟಗಳನ್ನ ಒಬ್ರಿಗೊಬ್ರು ತಿನ್ನಿಸುವಾಗ ಹರಡುವ ಕೀಟಾಣುಗಳು, ಈ ಒಂದು ವಿಧಾನಕ್ಕೆ ನಾವು ಅಡ್ಡ ಪ್ರಸರಣ ಸೋಂಕು ಅಂತ ಹೇಳ್ತೇವೆ, ಅಥವಾ ಇಂಗ್ಲೀಷಲ್ಲಿ ನಾವು ಹಾರಿಜಾಂಟಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಈಗ ನಾನು ಈ ವಿಷಯ ಇದು ಈಗ ನರ್ಸಿಂಗ್ ಬಾಟಲ್ ಡಿಕೆ ಬಗ್ಗೆ ಹೇಳಿದೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತಲೂ ಹೇಳ್ತೇವೆ. ಇದು ನೋಡಿ, ಮಕ್ಕಳಲ್ಲಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಬಹಳ ವೇಗವಾಗಿ ಹಬ್ಬುತ್ತದೆ ಮತ್ತು 20 ಹಲ್ಲುಗಳನ್ನು ಹಬ್ಬುತ್ತದೆ. ಆದ್ದರಿಂದ ಇಂತಹ ಒಂದು ಸ್ಥಿತಿ ಬಂದಿದೆ, ನಿಮ್ಮ ಮಗುವಿನಲ್ಲಿ ಇದೆ ಅಂದರೆ ತಕ್ಷಣ ನೀವು ಮಕ್ಕಳ ದಂತವೈದ್ಯರಲ್ಲಿ ತೋರಿಸಬೇಕು. ಈಗ 3ನೇದು ಏನು ಅಂತ ಅಂದರೆ, ಬೆರಳು ಚೀಪುವಿಕೆ, ತುಟಿ ಚೀಪುವಿಕೆ, ಬಾಯಿಯಲ್ಲಿ ಉಸಿರಾಟ, ಈ ಒಂದು ಅಭ್ಯಾಸಗಳು ಮಕ್ಕಳಲ್ಲಿ ಕಾಣಬಹುದು. ಇದರಿಂದ ಹಲ್ಲಿನ ಮೇಲೆ ದುಷ್ಪರಿಣಾಮ ಆಗ್ತದೆ, ಹಲ್ಲು ಮುಂದೆ ಬರಬಹುದು ಅಥವಾ ಊಟ ಜಗಿಯಲು ಕಷ್ಟ ಆಗ್ಬೋದು ಅಥವಾ ಉಸಿರಾಟದಲ್ಲಿ ಸಹ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ಕೆಲವೊಮ್ಮೆ ಹಾಲು ಹಲ್ಲುಗಳು ಬಹಳ ತಡವಾಗಿ ಹುಟ್ಟಬಹುದು. ಆಗ ಸಹ ನಿಮಗೆ 6ರಿಂದ 7 ತಿಂಗಳಲ್ಲಿ ಮೊದಲನೇ ಹಲ್ಲು ಕಾಣಬೇಕು, ಅದು ಕೆಲವೊಮ್ಮೆ 1 ವರ್ಷದ ತನಕ ಕಾಣದೇ ಇತ್ತು ಅಂದರೆ ತಕ್ಷಣ ನೀವು ಮಕ್ಕಳ ದಂತವೈದ್ಯರಲ್ಲಿ ಭೇಟಿ ಮಾಡಬೇಕು. ಮತ್ತೊಂದು ತೊಂದರೆ ಅಂದರೆ, ಅಂಬೆಗಾಲು ಹಾಕಿ ನಡೆದಾಡುವ ಸಮಯದಲ್ಲಿ ಬಿದ್ದು ಪೆಟ್ಟಾಗಿ ಹಾಲು ಹಲ್ಲುಗಳು ಮುರಿಯಬಹುದು. ಅದನ್ನು ಖಂಡಿತ ಅಲಕ್ಷ್ಯ ಮಾಡಬೇಡಿ. ಯಾಕೆ ಅಂದರೆ ಹಾಲು ಹಲ್ಲಿನ ಬುಡದಲ್ಲಿ ಶಾಶ್ವತ ಹಲ್ಲುಗಳು ಬೆಳವಣಿಗೆ ಪ್ರಾರಂಭವಾಗ್ತಾ ಇರುತ್ತೆ. ಹಾಗೆ ತುಂಡಾದ ಹಲ್ಲನ್ನು ಚಿಕಿತ್ಸೆ ಮಾಡದೆ ಹಾಗೆ ಬಿಟ್ಟರೆ ಕೀವು ತುಂಬಿ ಅದರ ಬೇರಿನಿಂದ ಶಾಶ್ವತ ಹಲ್ಲುಗಳಿಗೂ ಸಹ ತೊಂದರೆಯನ್ನು ಉಂಟು ಮಾಡ್ತದೆ. ಈಗ ನಾನು ನಿಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಹಾಲು ಹಲ್ಲುಗಳ ತೊಂದರೆಗಳ ಬಗ್ಗೆ ತಿಳಿಸಿದೆ. ಈಗ ಈ ಹಾಲು ಹಲ್ಲುಗಳ ತೊಂದರೆ ನಿವಾರಣೆ ಹೇಗೆ ಮಾಡಬೇಕು ಹಾಗೂ ಚಿಕಿತ್ಸಾ ವಿಧಾನಗಳನ್ನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ, ಪೋಷಕರಿಗೆ ಅನಿಸಿರಬೇಕು ಹಲ್ಲು ಹುಟ್ಟಿದ ನಂತರವೇ ಬಾಯಿನ ಸ್ವಚ್ಛ ಮಾಡಬೇಕು ಅಂತ. ಖಂಡಿತ ಇಲ್ಲ. ಶಿಶುವಿನ ವಸಡನ್ನು ನಯವಾದ ಸ್ವಚ್ಛವಾದ ಬಟ್ಟೆಯಲ್ಲಿ ಒರೆಸಿ. ಪ್ರತಿಯೊಮ್ಮೆ ಹಾಲು ಕುಡಿಸಿದಾಗ ನಿಮಗೆ ಇದು ಮಾಡಲಿಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ನೀವು 2 ಅಥವಾ 3 ಬಾರಿ ದಿನಕ್ಕೆ ಮಾಡಿ. ಈಗಾಗಲೇ ನಾನು ನಿಮಗೆ ಲಂಬ ಪ್ರಸರಣ ಹಾಗೂ ಅಡ್ಡ ಪ್ರಸರಣ ಸೋಂಕಿನ ಬಗ್ಗೆ ತಿಳಿಸಿದೆ. ಈ ಪೋಷಕರು ಇದರ ಬಗ್ಗೆ ನೆನಪಿಟ್ಕೊಂಡು ಆದಷ್ಟು ತಪ್ಪಿಸಲು ನೋಡಿ. ತಪ್ಪಿಸೋಕ್ಕಾಗೋದಿಲ್ಲ ಅಂತಂದರೆ ಖಂಡಿತ ನೀವು ಬಟ್ಟೆಯಿಂದ ಮಗುವಿನ ಒಸಡನ್ನು ಒರೆಸೋದನ್ನು ಮರಿಬೇಡಿ. ಈಗ ಬಾಟ್ಲಿ ಹಾಲು ಅಥವಾ ತಾಯಿ ಹಾಲು ಕುಡಿಸುವಾಗ ನೆನಪಿಡಬೇಕಾದಂಥ ವಿಷಯ, ಕುಡಿಸಿದ ನಂತರ ನೀವು ಮಗುವನ್ನು ಹೆಗಲ ಮೇಲೆ ಮಲಗಿಸಿ ಬರ್ಪ್ ಮಾಡಿಸಿ, ಆಗ ಬಾಯಿಯಲ್ಲಿರೋ ಹಾಲು ಗುಟುಕು ನುಂಗುವಂತೆ ಮಾಡುತ್ತದೆ ಅದು. ಇದನ್ನು ನಾನು ಪದೇ ಪದೇ ಹೇಳ್ತೇನೆ, ಯಾಕಂದರೆ ಇದೇ ಮುಖ್ಯ ಕಾರಣ ನರ್ಸಿಂಗ್ ಬಾಟಲ್ ಡಿಕೆ ಅಥವಾ ಮಗುವಿನಲ್ಲಿ ಹುಳುಕು ಬರೋದಕ್ಕೆ ಕಾರಣ. ತಾಯಂದಿರು ತಮಗೆ ಕೆಲಸದಲ್ಲಿ ಬಹಳ ಬ್ಯುಸಿಯಾದಾಗ ಮಗು ಅಳುತ್ತೆ ಅಂತ ಗೊತ್ತಾದ ತಕ್ಷಣ ಬಹಳಷ್ಟು ಸಲ ನೋಡಿದ್ದೇನೆ ನಾನು, ಬಾಟ್ಲ್ ಹಾಲನ್ನ ಬಾಯಲ್ಲಿ ಹಾಕಿ ಸುಮ್ಮನೆ ಮಾಡಿಸ್ಬಿಡ್ತಾರೆ. ಕೆಲವೊಮ್ಮೆ ನಿಪ್ಪಲ್ಗಳನ್ನು ಯೂಸ್ ಮಾಡ್ತಾರೆ. ಇದನ್ನು ಖಂಡಿತ ತಪ್ಪಿಸಬೇಕು. ಮಗುವಿಗೆ ಹಸಿವಿದ್ರೆ ಮಾತ್ರ ಕೊಡಿ, ಆದರೆ ಅದು ಅಳು ನಿಲ್ಲಿಸಲಿ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ ಈ ಅಭ್ಯಾಸಕ್ಕೆ ಅದನ್ನು ಒಳಗೊಳಿಸಬೇಡಿ. ಅಕಸ್ಮಾತ್ ನೀವು ಸಿಹಿ ಪಾನೀಯ ಅಥವಾ ಸಕ್ಕರೆ ಹಾಕಿದ ಹಾಲುಗಳನ್ನು ಕೊಟ್ಟು ಬಾಟ್ಲಿಯಲ್ಲಿ ಕೊಟ್ಟಿದ್ದರೆ ಅದು ಕುಡಿದ ನಂತರ ಒಂದು ಕಾದಾರಿದ ನೀರು ಒಂದು ಚಮಚದಷ್ಟು ಬಾಟ್ಲಲ್ಲಿ ಹಾಕಿ ಕುಡಿಸೋದನ್ನು ಮರಿಬೇಡಿ. ಮಲಗಿಸಿ ಕುಡಿಸುವ ಬದಲು ಮೈ ಮೇಲೆ ಆನಿಸಿಕೊಂಡು ಕುಡಿಸಿದರೆ ಉತ್ತಮ. ಈಗ 7-8 ತಿಂಗಳಿಗೆ ನೀವು ಕಪ್ಪು ಬಳಕೆಯನ್ನು ಪ್ರಾರಂಭಿಸಿ, ಕ್ರಮೇಣ ಗಂಜಿ ಅಥವಾ ಮೆತ್ತನೆ ಆಹಾರವನ್ನು ಪ್ರಾರಂಭಿಸಬೇಕು. 7 ತಿಂಗಳಿಗೆ ಯಾವಾಗ ನಿಮಗೆ ಮೊದಲ ಹಲ್ಲು ಹುಟ್ಟಿದ ಕ್ಷಣ ಮಗುವಿನ ಬ್ರಷ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ನಿಮಗೆ ಫಿಂಗರ್ ಬ್ರಷ್ ಅಂತ ಒಂದು ಸಾಫ್ಟ್ ಬ್ರಷ್ ಸಿಗ್ತದೆ, ಅದರಿಂದ ನೀವು ಮಗುವಿನ ಬ್ರಷ್ನ ಮಾಡ್ಬೋದು. ನಂತರದ ದಿವಸಗಳಲ್ಲಿ ನೀವು ಮಕ್ಕಳಿಗೆ ಒಂದು ಸಾಫ್ಟ್ ಬ್ರಿಜಲ್ಲಿರುವಂತಹ ಬ್ರಷ್ಗಳು ಹೊರಗಡೆ ಸಿಗ್ತದೆ, ಅದರ ಉಪಯೋಗ ಮಾಡ್ಬೋದು. ಇನ್ನೊಂದು ನೀವು ನಿವಾರಣಾ ಕಾರ್ಯಕ್ರಮದಲ್ಲಿ ಏನು ಬರ್ತದೆ ಅಂದರೆ ಫ್ಲೋರೈಡ್ ಹಚ್ಚುವಂತಹ ಕಾರ್ಯಕ್ರಮ. ಫ್ಲೋರೈಡ್ ಹಚ್ಚೋದ್ರಿಂದ ಹುಳುಕು ಆಗೋದನ್ನು ತಪ್ಪಿಸ್ಬೋದು. ಈಗ ಫ್ಲೋರೈಡ್ ಇರುವಂಥ ಟೂತ್ಪೇಸ್ಟ್ಗಳು ಹೊರಗಡೆ ಲಭ್ಯ ಇದೆ, ಆದರೆ 2.5 ಅಥವಾ 3 ವರ್ಷದ ನಂತರ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಮಾತ್ರ ಈ ಫ್ಲೋರೈಡ್ ಇರುವ ಟೂತ್ಪೇಸ್ಟ್ಗಳನ್ನು ಉಪಯೋಗ ಮಾಡಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ ಪೇಸ್ಟು ಒಂದು ಬಟಾಣಿ ಕಾಳಿನ ಗಾತ್ರದಲ್ಲಿ ಮಾತ್ರ ಇರಬೇಕು. ದಂತವೈದ್ಯರಲ್ಲಿ ಫ್ಲೋರೈಡ್ ಹಚ್ಚೋದು ಬಳಕೆಯಿಂದ ಮತ್ತು ಪಿಟ್ ಅಂಡ್ ಫಿಷರ್ ಸೀಲೆಂಟ್ ಅಂತ ಅಂತೀವಿ, ಇದು ಬಿಳಿಯಾದ ಒಂದು ಹಲ್ಲಿನ ಮೇಲೆ ಅಂಟಿಸ್ಬೋದಾದಂತಹ ಒಂದು ಮಟೀರಿಯಲ್. ಇದನ್ನು ಹಚ್ಚೋದ್ರಿಂದ ಮುಂದೆ ಹುಳುಕು ಆಗೋದನ್ನು ತಪ್ಪಿಸ್ಬೋದು. ಇಷ್ಟು ಹೇಳ್ತಾ ನಾನು ಈ ಒಂದು ಶಿಶುವಿನ ಬಾಯಿಯ ಆರೋಗ್ಯದ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನು ಮತ್ತು ಅದನ್ನು ಹೇಗೆ ನಿವಾರಣೆ ಮಾಡಬೇಕು, ಯಾವ ಯಾವ ಚಿಕಿತ್ಸೆಗಳು ಲಭ್ಯ ಇದೆ, ಹಲ್ಲಿಗೆ ಹಲ್ಲಿನ ಪುಡಿ ತುಂಬಿಸ್ಬೋದು, ಮುಂದೆ ಅದಕ್ಕೆ ಕ್ಯಾಪು ಹಾಕಿಸ್ಬೋದು. ಆದ್ದರಿಂದ ನಿಮಗೆಲ್ಲ ಏನು ಕೇಳ್ಕೊತೇನೆ ಅಂದರೆ ಹಾಲು ಹಲ್ಲುಗಳ ಮುಖ್ಯ, ಅದನ್ನು ಖಂಡಿತ ಅಲಕ್ಷ್ಯ ಮಾಡಬೇಡಿ. ಒಳ್ಳೆಯದು ಡಾಕ್ಟರ್ ಶ್ರುತಿ ಪಾಟೀಲ್ ಅವರೇ, ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಈಗ ನಮ್ಮ ಕೇಳುಗರಿಗೆ ಅರ್ಧಕ್ಕರ್ಧ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಆದರೂ ಕೂಡ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಇಷ್ಟಪಡ್ತಿರ್ತಾರೆ. ಹಾಗಾಗಿ ಮೊದಲೇ ಕರೆಯನ್ನು ನಿಮಗೆ ಕಳಿಸ್ತಾ ಇದ್ದೇನೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಅಣ್ಣಿಗೇರಿಯಿಂದ ರಾಮಣ್ಣ ಮ್ಯಾತ್ರಿ ಕಲ್ಮಲ ಅಂತ ಹೇಳ್ಬಿಟ್ರಿ, ಸಂಗೀತ ಶಿಕ್ಷಕರು. ರಾಮಣ್ಣ ಅವರೇ, ಪ್ರಶ್ನೆ ಕೇಳಿ, ನೇರವಾಗಿ ತಜ್ಞರು ಇದ್ದಾರೆ. ನಮಸ್ಕಾರ ಮೇಡಮ್ ಅವರ. ನಮಸ್ಕಾರ, ಹೇಳಿ. ಯಾ, ನಮ್ದು ನಮ್ಮ ತಂಗಿ ಮೊಮ್ಮಗ ಇದನ್ರಿ, ಈಗ 1.5 ವರ್ಷ ಆಗಿದೆ, ಅಲ್ಲೂ ಇನ್ನು ಏನು ಮೂಡೇ ಇಲ್ಲ ಮೇಡಮ್. ಹಾ, ಅದೇ ನಾನು ಈಗಾಗಲೇ ಹೇಳಿದೆ ನಿಮಗೆ, ಕೆಲವೊಮ್ಮೆ ತಡವಾಗಿ ಹುಟ್ಟುತ್ತದೆ. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಒಸಡಿನ ಚರ್ಮ ಏನಂತೇವೆ ಸ್ವಲ್ಪ ದಪ್ಪ ಇರ್ತದೆ ಕೆಲವು ಮಕ್ಕಳಿಗೆ, ಅದರಿಂದ ತಡ ಆಗಿರ್ಬೋದು. ಇಲ್ಲ ಯಾವುದಾದ್ರೂ ಒಂದು ಒಳಭಾಗದಲ್ಲಿ, ಮೂಳೆಯ ಒಳಭಾಗದಲ್ಲಿ ಏನಾದರೂ ಒಂದು ಗುಳ್ಳೆಗಳಾಗಿರ್ಬೋದು ಅಥವಾ ಏನಾದರೂ ತೊಂದರೆ ಇದ್ದರೂ ಸಹ ಸ್ವಲ್ಪ ತಡ ಆಗ್ತದೆ. ಕೆಲವೊಮ್ಮೆ ನಾನು ಹೇಳ್ತೇನೆ, ಕೆಲವೊಮ್ಮೆ ಏನು ತೊಂದರೆ ಇಲ್ಲದೆ ಇದ್ರೂ ತಡ ಆಗೋ ಚಾನ್ಸಸ್ಸು ಇರ್ತದೆ. ಆದ್ದರಿಂದ ನಾನು ನಿಮಗೇನು ಕೇಳ್ಕೊತೇನೆ ಅಂದರೆ, ಹತ್ತಿರದ ಮಕ್ಕಳ ದಂತರಲ್ಲಿ ಎಲ್ಲಿ ತಪಾಸಣೆಗೆ ಬೇಕಾಗುವಂತಹ ಅನುಕೂಲವಿರುತ್ತದೆ ಅಲ್ಲಿ ನೀವು ಹೋಗಿ ಭೇಟಿ ಮಾಡಿ ಒಂದು ಎಕ್ಸ್ರೇ ತೆಗೆದ್ರೆ ಅಲ್ಲಿ ನಿಮಗೆ ಏನು ತೊಂದರೆ ಅಂತ ಖಂಡಿತ ಗೊತ್ತಾಗ್ತದೆ. ಈಗ ಸಾಧ್ಯವಾಗಿ ಎಷ್ಟು ತಿಂಗಳೊಳಗೆ ಮೂಡಬೇಕು ಮೇಡಮ್ ಮಕ್ಕಳಿಗೆ? ಮೊದಲನೆಯ ಹಾಲು ಹಲ್ಲು 6-7 ತಿಂಗಳಲ್ಲಿ ಹುಟ್ಟಬೇಕು. ಅದು ಕೆಳಗಿನ ಹಲ್ಲು ಫಸ್ಟ್ ಹುಟ್ಟುತ್ತದೆ, ಅದರ ನಂತರ ಮೇಲಿನಿಂದು. ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕೆಲವೊಮ್ಮೆ 6-7 ತಿಂಗಳಲ್ಲಿ ಬರುವಂಥದ್ದು 1 ವರ್ಷದ ತನಕ ಬರೋದು ಇದೆ. ಅದು ಅದರಿಂದ ಏನು ತೊಂದರೆ ಇಲ್ಲ. ಒಂದು ಎಕ್ಸ್ರೇ ತೆಗಿಸ್ಬಿಡೋಣ ಸರ್, ಎಕ್ಸ್ರೇ ತೆಗಿಸ್ಬಿಡೋಣ. ಓಕೆ, ಧನ್ಯವಾದ. ಮೇಲೆ ಎಲ್ಲ ಬರ್ತದಲ್ಲ ಮೇಡಮ್, ಅದರಿಂದ ಏನು ಸೆನ್ಸಿಟ್ ಆಗಿ ಏನು ಪ್ರಾಬ್ಲಮ್ ಏನಿಲ್ಲ ಮೇಡಮ್, ಅದಕ್ಕೆ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಓಕೆ, ಧನ್ಯವಾದ ರಮಣ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಾ ತಸ್ಲೀಮ್ ಅಂತ್ರಿ, ಅತ್ನಿ ತಾಲೂಕ್ ಸುಟ್ಟಟಿ ಗ್ರಾಮದಿಂದ ಮಾತಾಡೋದ್ರಿ. ಪ್ರಶ್ನೆ ಕೇಳಿ ತಸ್ಲೀಮ್. ಅಂದ್ರೆ ನಮ್ಮ ಮಗಳಿಗೆ ಈಗ 8 ತಿಂಗಳು ಸ್ಟಾರ್ಟ್ ಆಗ್ಯಾವ್ರಿ, ಅತ್ತಿಗೆಲ್ಲ ಹಲ್ ಮುಡಿಲ್ರಿ. ಅದೇ ನಾನೀಗ ಅದು ಇದೇ ಥರದ ಪ್ರಶ್ನೆ ಕೇಳಿದರು, ಅದೇ ಉತ್ತರ ಹೇಳ್ತೇನೆ ನಿಮಗೂ. ಚಿಂತೆ ಮಾಡಬೇಡಿ, ನಿಮ್ಗೆ ಇನ್ನೊಂದು ಸಲಹೆ ಕೊಡ್ತೇನೆ. ಮಗು ಏನಾದರೂ ಗಟ್ಟಿ ಪದಾರ್ಥನ ಕಡಿಯೋ ಅಭ್ಯಾಸ ಮಾಡಿಸಿದ್ದೀರಾ? ಕ್ಯಾರೆಟ್ ಇರ್ಬೋದು. ಆಯಿತು, ಕೆಲವು ಮಕ್ಕಳಿಗೆ 1 ವರ್ಷದ ತನಕ ಹಲ್ಲು ಬರ್ತದೆ ಅಮ್ಮ, ಚಿಂತೆ ಮಾಡುವಂಥದ್ದಿಲ್ಲ. ಇನ್ನೂ 1-3 ತಿಂಗಳು ನೋಡಿ, ಬರದೇ ಇದ್ರೆ ಖಂಡಿತ ನೀವು ಒಂದು ದಂತ ವೈದ್ಯರಲ್ಲಿ ಬಂದು, ಮಕ್ಕಳ ದಂತ ವೈದ್ಯರಲ್ಲಿ ಬಂದು ಒಂದು ಎಕ್ಸ್ರೇ ತೆಗೆದ್ರೆ ನಿಮಗೆ ಸಲಹೆ ಸಿಗ್ತದೆ. ಧನ್ಯವಾದ ತಸ್ಲೀಮ್ ಅವರೇ. ಹಲೋ ಹಲೋ, ಹಾ, ನಿಮ್ಮ ಹೆಸರು ಹೇಳಿ. ಹಲೋ, ಹಾ ಹೇಳಿ, ನಿಮ್ಮ ಹೆಸರೇನು? ಮುರುಗಪ್ಪ. ಪ್ರಶ್ನೆ ಕೇಳಿ. ಮೊಮ್ಮಗ್ರಿ 22 ವರ್ಷ ಆಗ್ಯಾವ್ರಿ, ಅಕ್ಕಿನ ಹಲ್ಲು ಬದಲಾಯ್ತ್ರಿ. ಇಷ್ಟು ವರ್ಷ ಅಂದ್ರೆ 22? ಹೌದ್ರಿ. ಅದ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಉಸಾಯ್ಕತೆ ಹೇಳತ್ತಂದ್ರೆ ಅವ, ಅದಕ್ಕ ಏನ್ ಮಾಡ್ಬೇಕ್ರಿ? ನೋಯಿಸ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಹತ್ತಿರದ ಒಬ್ಬ ದಂತ ವೈದ್ಯರಲ್ಲಿ ತೋರಿಸ್ಬಿಡಿ ಸರ್, ಅದು ನೋವು ಎದಕ್ಕೆ ಅಂತ ಗೊತ್ತಾಗ್ತದೆ ತೋರಿಸಿದ್ರೆ. ಹೌದ್ರಿ ಸರ್. ಓಕೆ, ಧನ್ಯವಾದಗಳು ಮುರುಗಪ್ಪ ಅವರೇ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಾವು ಇಲ್ಲಿ ರಾಯಭಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಪ್ರಶ್ನೆ ಕೇಳಿ ಭೀಮರಾವ್, ನಿಮ್ಮ ರೇಡಿಯೋ ಒಂದ್ ಸ್ವಲ್ಪ ದೂರ ಇಟ್ಟು ಮಾತಾಡಿ. ರಾಮಡಿಗೆ ಸರ್, ಮತ್ತೆ ಧಾರವಾಡಕ್ಕೆ ವರ್ಗ ಆತ ಅಂಬಲ್ರಿ. ಹೌದೌದು, ಚಲೋ ಆತ ನೋಡ್ರಿ, ಬಹಳ ಪಂಡಿತ ಇದೇರಿ ನೀವು. ಧನ್ಯವಾದ. ಈ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಇನ್ನೊಮ್ಮೆ ಹಾಲು ಅಲ್ಲಿ ಹುಳುಕ ಯಾಕೆ ಆಗ್ತಾವ? ಇನ್ನೊಮ್ಮೆ ಹಾಲು ಹಲ್ಲು ಯಾಕೆ ಹುಳುಕಾಗ್ತದೆ ಅಂತ ನೋಡ್ರಿ. ಹಾಲು ಹಲ್ಲು ಹುಳುಕಾಗೋದಕ್ಕೆ ನನಗೆ ಹೇಳಿದೆ ವಯಸ್ಸಿನ ಪ್ರಕಾರ. ಈಗ ಮೊದಲು ಸಕ್ಕರೆ ಅಂಶ ಜಾಸ್ತಿ ಕೊಟ್ರೆ, ಈಗ ಹಾಲು ಕುಡಿಸುವಂಥ ವಯಸ್ಸಿತ್ತು ಅಂದರೆ ಅದರೊಳಗೆ ಸಕ್ಕರೆ ಹಾಕಿ ಅಂಶ ಜಾಸ್ತಿ ಕೊಟ್ಟು ನೀವು ಅದನ್ನು, ನಾನೀಗಾಗಲೇ ಹೇಳಿದೆ, ಕೀಟಾಣುಗಳು ಬಾಯಲ್ಲಿ ಮೊದಲಿನಿಂದ ಇರ್ತದೆ, ಅದು ಜೊತೆಗೆ ಸಕ್ಕರೆ ಹಾಕಿದಾಗ ಅದಕ್ಕೆ ಹಬ್ಬನೇ ಹಬ್ಬ. ಸೊ ಸಕ್ಕರೆ ತಿನ್ನೋದ್ರ ಜೊತೆಗೆ ಹಲ್ಲುಗಳನ್ನು ತಿಂತಾ ಹೋಗ್ತದೆ. ಇದೇ ಒಂದು ಮುಖ್ಯ ಕಾರಣ ಹಲ್ಲು ಹುಳುಕಾಗೋದಕ್ಕೆ. ನಮಸ್ಕಾರ ಮೇಡಮ್. ಧನ್ಯವಾದ ಭೀಮರಾವ್. ಹಲೋ ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳಿ ಶಿವಲಿಂಗ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ನನ್ನ ಮಗನಿಗೆ 7 ವರ್ಷ ರೀ, ಹಾಲು ಹಲ್ಲುಗಳು ಬಿದ್ದು ಬರಾಕತ್ತವ್ರಿ ಮೇಡಮ್ ರೀ. ಹೇಳಿ. ಇದಕ್ಕಿಂತ ಪೂರ್ವದಲ್ಲಿ ಏನಾಗಿದ್ರಿ? ಈಗ 1-2 ವರ್ಷ ಸಣ್ಣ ರೀ, ಆಟ ಆಡುವಾಗ 2 ಹಾಲು ಕಳ್ಕೊಂಡ್ರಿ ಮೇಡಮ್ ರೀ. ಅದು ಹಾಲು ಹಲ್ಲು ಬಿದ್ದಿತ್ತು ಅಥವಾ? ಇಲ್ಲಿಲ್ರಿ, ಹಾಲು ಹಲ್ಲು ಅಲ್ರಿ. ಈಗ ಅಂದ್ರೆ ಈಗ 7 ವರ್ಷ ಅಂದ್ರೆ ಈಗ 2 ವರ್ಷ ಅಂದ್ರೆ 5ನೇ ವಯಸ್ಸು ಇದ್ದಾಗ. 5ನೇ ವಯಸ್ಸಲ್ಲಿ ಇತ್ತು ಅಂದ್ರೆ 5ನೇ ವಯಸ್ಸಲ್ಲಿ ಇತ್ತು ಅಂದ್ರೆ ಅದು ಹಾಲು ಹಲ್ಲನೆ ಸರ್. ಹೇಳಿ. ಅಲ್ರಿ, ಆಟ ಆಡುತ್ತಾನ ಹಲ್ಲು ಕಳ್ಕೊಂಡ್ರಿ ಮೇಡಮ್. ಈಗ ಹಾಲು ಹಲ್ಲಿನ ಜೊತೆ ಬರ್ಬೋದಂದ್ರೆ ಹಲ್ಲುಗಳು ಸರ್, 5ನೇ ವರ್ಷದಲ್ಲಿ ಬಿದ್ದಿದೆ ಅಂತ ಅಂದ್ರೆ ಅದು ಹಾಲು ಹಲ್ಲು ಬಿದ್ದಿದೆ. ಯಾಕಂದ್ರೆ ಶಾಶ್ವತ ಹಲ್ಲು ಮೇಲಿಂದ ಬರೋದು 6 ವರ್ಷದ ಮೇಲೆ. ಸೊ ಬರ್ಬೋದ್ರಿ, ಬರ್ತದೆ. ನೀವ್ಗೆ ಅದನ್ನ ಕನ್ಫರ್ಮ್ ಮಾಡ್ಬೇಕು ಅಂತಂದ್ರೆ ಒಂದು ಎಕ್ಸ್ರೇ ತೆಗಿಸ್ರಿ, ಅಲ್ಲಿ ಹಲ್ಲುಗಳು ಇದ್ರೆ ಕಂಡೇ ಕಾಣ್ತದೆ. ಮೇಡಮ್, ಇನ್ನೊಂದು ಪ್ರಶ್ನೆ ರೀ. ಹೇಳಿ ಹೇಳಿ ಮೇಡಮ್. ರೀ, ಇದು ಸಣ್ಣ ಮಕ್ಕಳು ಈಗ ಕಲ್ತು ಕೂತ್ನಾಗ ರೀ, ಸ್ವಲ್ಪ ಟೂತ್ಪೇಸ್ಟ್ ಅನ್ನ ನುಂಗುವಂತ ಸಾಧ್ಯತೆ ಇರತೈತ್ರಿ, ಸ್ವಲ್ಪ ಅದ್ರ ಬಗ್ಗೆ ಅಂತ ಹೇಳ್ರಲ್ಲ ಮೇಡಮ್. ವಯಸ್ಸೆಷ್ಟು ಸರ್? ವಯಸ್ಸು ನನ್ನ ಮಗನಿಗೆ 6 ತಿಂಗಳು ಚಾಲೂ ಅದ ಸರ್ ಮೇಡಮ್. 7ನೇ ವರ್ಷ ಇದೆ ಅಂತ ಅಂದ್ರೆ ನೀವು 3 ವರ್ಷದಿಂದ ಮಗುವಿಗೆ ಉಗುಳೋದನ್ನ ಅಭ್ಯಾಸ ಮಾಡಿಸ್ಬೇಕು ಸರ್. ಇದು ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಪೇಸ್ಟ್ ನ ನುಂಗೋದು ಒಳ್ಳೇದಲ್ಲ. ನೀವೊಂದು ಕೆಲಸ ಮಾಡಿ, ಪೇಸ್ಟ್ ನ ಮಗುವಿನ ಬ್ರಷ್ಗೆ ಒಂದು ಬಟಾಣಿ ಗಾತ್ರದಷ್ಟೇ ಹಾಕಿ ಅದನ್ನ ಒಂದು ಒರೆಸಿ ಬಿಡಿ. ಅದ್ರ ಮೇಲೆ ಇಡಬೇಡಿ, ಬ್ರಷಿನ ಮೇಲೆ ಇಡಬೇಡಿ. ನೀವು ಒರೆಸಿದಾಗ ಏನಾಗ್ತದೆ, ಕಲಸಿಕೊಟ್ಬಿಡಿ ಸರ್ ಮೊದ್ಲು, ಅದು ಉಗುಳೋದು, ಉಗುಳೋದನ್ನ ಅಭ್ಯಾಸ ಮಾಡಿಸಿಬಿಡಿ. ಅದು ಒಂದೇ ಸಲಹೆ. ಅದಕ್ಕೆ ಧನ್ಯವಾದಗಳು ಶಿವಲಿಂಗಯ್ಯ ಅವರೇ. ಹಲೋ ಹಲೋ ಹಲೋ ಹಲೋ ಹೇಳಿ. ಬಾಳಗೋಡಿ ಜಿಲ್ಲೆ ಮಾತಾಡಿದ್ರಿ. ನಿಮ್ಮ ಹೆಸರು? ಕೃಷ್ಣಪ್ಪ ರಾಮಪ್ಪ ಹೆಲ್ಕಿರಿ. ಪ್ರಶ್ನೆ ಕೇಳಿ ಕೃಷ್ಣಪ್ಪ. ಈಗ ಸರ್ ನಮ್ಮ ಅಮ್ಮಗ ಒಬ್ಬ 2 ವರ್ಷ ಆದ್ರಿ. ಮೊಮ್ಮಗ ಸರ್? ಮೊಮ್ಮಗನ? ಹ್ಞೂ ರೀ. 2 ವರ್ಷ ಆದ ಅಲ್ಲ ಈಗ ಬರಾಕತ್ತಾರ ಅವಾಗ. ಹಾ, ಸರ್ ನಿಮ್ದು 2 ವರ್ಷ ಅಂತೀರ, ಯಾವ ಹಲ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಮುಂದಿನ ಹಲ್ಗಳ ಮುಂದಿನ ಈಗ ಬಂದವ್ರಿ ಅಟ್ಟು, ಈಗ ಅಟ್ಟು ಕೂಡ ಆದ್ರಿ ಮುಂದಿನ. ಹಾ, ದೌಡೆ ಹಲ್ಲ ಏನ ಸರಿ ಆಗಿಲ್ರಿ ಸರ್? ದೌಡೆ ಹಲ್ಲುಗಳು 11-12 ವರ್ಷದ ತನಕ ಬರ್ತದೆ, ಶಾಶ್ವತ ದೌಡೆ ಹಲ್ಲುಗಳು. ಆಯ್ತು ಮೇಡಮ್, ನಮಸ್ಕಾರ. ನಾನು ಅದಿನ ನಮಗ ಚಿಂತೆ ಮಾಡಬೇಡಿ ಸರ್, ಚಿಂತೆ ಮಾಡಿ. ಅದಕ್ಕೆ ಕೇಳಬೇಕಾಯ್ತು ರೀ, ಅದಕ್ಕೆ ಹಚ್ಚಿನ ರೀ. ಧನ್ಯವಾದ ಕೃಷ್ಣಪ್ಪ ಅವರೇ. ಹಲೋ ಹಲೋ ನಮಸ್ತೆ ಸರ್, ನಾವು ರಾಯಬಾಗ ತಾಲೂಕ್ ಕೋಳಿಗುಡ್ದಿಂದ್ರಿ. ರೀ ಮಾರದ್ರಪ್ಪ ನರಗಟ್ಟಿ ಹೇಳ್ರಿ ಮಾತಾಡಿದ್ರಿ. ಹಾ ಮಾರದ್ರಪ್ಪ, ಪ್ರಶ್ನೆ ಕೇಳಿ ಸರ್. ನಮ್ಮ ಮೊಮ್ಮಕ್ಕಳು ಹೆಣ್ಮಕ್ಳು ದೊಡ್ಡವಾಗ 3 ಮಕ್ಕಳು ಅದಾವ ರೀ, ನಡುವಿನ ಹುಡುಗಿ ರೀ, 3 ವರ್ಷದಾಗಿದ್ದಾಗ ಎಲ್ಲರದಾಗೆ ಆಡು ಮುಂದ್ ಬಿದ್ದ, 2 ಮುಂದಿನ ಹಲ್ಲ ಮುರಿದೋಗ್ಯಾವ್ರಿ. ಎರಡು ಹಲ್ಲ ಮ್ಯಾಗ ದೌಡ್ಯಾಗ ಸೇರಿದ್ರೆ ತಗಿಸ್ಬಿಟ್ಟಿವ್ರಿ ನಾವು. ಇದು ಒತ್ತಡ್ಯಾಗ ಸೇರಿದ್ರಿ ಅವ್ರು ಹೇಳಿ. ಹಾ, ತಗಿಸ್ಬಿಟ್ಟಿವ್ರಿ. ಅವ್ 7 ವರ್ಷ ಐತ್ರಿ, ಬರೋದು ಸಾಧ್ಯತೆ ಐತೆ ಅವಾಗೆಲ್ಲ? ಖಂಡಿತ ಬರ್ತದೆ. ಕೆಲವೊಮ್ಮೆ ನೋಡಿ, ಪೆಟ್ಟು ಹಲ್ಲು ಪೆಟ್ಟು ಬಿದ್ದಾಗ ಶಾಶ್ವತ ಹಲ್ಲು ಏನು ಮೂಳೆ ಒಳಗಿರ್ತದೆ ಅದರ ಸ್ಥಳಾಂತರ ಆಗಿರ್ತದೆ. ಆಗ ಸ್ವಲ್ಪ ಹೊರಗೆ ಬರೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ತಗೊಳ್ತದೆ. ಸೊ ನೀವು ಚಿಂತೆ ಮಾಡೋದು ಬೇಡ, ಹಲ್ಲು ಖಂಡಿತ ಬರ್ತದೆ. ಸರ್ ಇದೆಲ್ಲದಕ್ಕೂ ಉಪಾಯ ಇದೆ. ಒಂದು ಎಕ್ಸ್ರೇ ತೆಗೆದು ನೋಡಿದ್ರೆ ಹಲ್ಲು ಯಾವ ಜಾಗದಲ್ಲಿ ಹೇಗಿದೆ ಅನ್ನೋದು ಖಂಡಿತ ತಿಳಿತದೆ. ಅದಕ್ಕೆ ಅನುಕೂಲ ಏನ್ ಹೇಳಿದ್ರು ಸರ್ ಅಲ್ಲಿ? ನಿಮ್ಗೆ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಮಾಡಿಸಿ. ಧನ್ಯವಾದ. ಹಲೋ ಹಲೋ ಸರ್ ನಮಸ್ತೆ, ತಮ್ಮ ಹೆಸರು? ಮಹಾದೇವ್ ಅಂತ ಮಾತಾಡೋದು ಸರ್. ಪ್ರಶ್ನೆ ಕೇಳಿ ಮಹಾದೇವ್. ನನ್ನ ಮೊಮ್ಮಗಳಿಗೆ ರೀ 9 ವರ್ಷ ರೀ. ಈಗ ಮೇಲಿನ ಹಾಲ್ ಕೋರಿ ಹಾಲ್ ಬರ್ತಾ ಇದೆ ರೀ ಹೇಳಿ. ಹಾ, ಅದಕ್ಕೇನು ಹಂಗ್ರಿ ಅಂತ? ಕರೆಕ್ಟ್ ಆಗಿ ಬರ್ತಾ ಇದೆ ಸರ್. 9 ವರ್ಷಕ್ಕೆ ಕೋರೆ ಹಲ್ಲು, ಮೇಲಿನ ಕೋರೆ ಹಲ್ಲು ಬರ್ತಾ ಇದೆ ಅಂದ್ರೆ ಅದು ಕರೆಕ್ಟ್ ಆಗಿ ಬರ್ತಾ ಇದೆ. ಮೋಸ್ಟ್ಲಿ ನಿಮ್ಗೆ ಅದು ಸ್ವಲ್ಪ ಮುಂದೆ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸಿರ್ಬೇಕು. ನೋಡಿ, ಈ ವಯಸ್ಸಿನಲ್ಲಿ ಇದು ಬಹಳ ಸಾಮಾನ್ಯವಾಗಿ ಕಾಣುವಂತಹದ್ದು. ಇದು ಮುಂದೆ ದವಡೆಗಳು ಬೆಳೆದ ಹಾಗೆ ಅದು ಅವಾಗಿ ಅಡ್ಜಸ್ಟ್ ಆಗಿ ಒಂದು ರೀತಿಯಲ್ಲಿ ಅಲೈನ್ ಆಗ್ತದೆ. ಸೊ ನೀವು ಅದು ಹಿಂದೆ ಮುಂದೆ ಬಂದಿದೆ ಅಂತ ಚಿಂತೆ ಮಾಡಬೇಡಿ. ತುಂಬ ಬೇರೆ ಆದ ಜಾಗದಲ್ಲಿ ತುಂಬ ಜಾಸ್ತಿ ಶಿಫ್ಟ್ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ನೀವು ದಂತರಲ್ಲಿ ಸಲಹೆ ತಗೊಳ್ಳಿ ಸರ್. ಹಾಗಾದ್ರೆ ನೀವು ಮಕ್ಕಳ ದಂತ ವೈದ್ಯರಲ್ಲಿ ಒಮ್ಮೆ ಭೇಟಿ ಖಂಡಿತ ಕೊಡಬೇಕಾಗ್ತದೆ. ಯಾಕಂದ್ರೆ ಮಗುಗೆ 9 ವರ್ಷ ಇದೆ, ಇದಕ್ಕೆ ಚೆಕ್ ಮಾಡಿ ತಪಾಸಣೆ ಮಾಡಿ ಅದಕ್ಕೇನಾದ್ರೂ ಹಲ್ಲಿನ ಕ್ಲಿಪ್ ಹಾಕಬೇಕಾಗ್ತದೆ ಅಂತಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಧನ್ಯವಾದ ಮಹಾದೇವ್. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಸಾಯಿ ಮುಲ್ಲಾ ಅಂತ ಮಾತಾಡ್ತೀವಿ ಸರ್. ಪ್ರಶ್ನೆ ಕೇಳಿ ಸಾಯಿ ಮುಲ್ಲಾ ಅವ್ರೆ. ಹಾ, ನಮ್ ಮಗುನು 4 ಕಾಲು ಬಂದ ಸರ್, ತಲೆಗಿನ ಮೇಲಿಂದ. ಎಷ್ಟು ವಯಸ್ಸು ತಡ ಆಗಿದೆ ಸರ್? ವಯಸ್ಸು ಎಷ್ಟು? 1.5 ವರ್ಷ ಸರ್. 1.5 ವರ್ಷಕ್ಕೆ ಮೇಲೆ ಕೆಳಗಿಂದು ಹಲ್ಲು ಬಂದಿದೆ ಅಂದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಂಪೂರ್ಣ ಹಲ್ಲು ಬರೋದು ಅಂದರೆ 20 ಹಲ್ಲುಗಳು ಬರೋದು 2.5 ವರ್ಷಕ್ಕೆ. ಸೊ ಇನ್ನೊಂದು ವರ್ಷದಲ್ಲಿ ಎಲ್ಲ ಹಲ್ಲುಗಳು ಬರ್ತದೆ. ಇನ್ನೂ ಒಂದು 3-4 ತಿಂಗಳು ನೋಡಿ, ಯಾವುದು ಹಲ್ಲು ಹೊರಗೆ ಬರಲಿಲ್ಲ ಅಂತಂದರೆ ನೀವು ದಂತವೈದ್ಯರು ಮಕ್ಕಳ ದಂತವೈದ್ಯರಲ್ಲಿ ಒಮ್ಮೆ ಕರ್ಕೊಂಡೋಗಿ ತೋರಿಸಿ. ಜ್ವರ ಬರ್ತಾವಲ್ಲ ಮೇಡಮ್, ಹಲ್ಲಿನ ವಿಷಯದಲ್ಲಿ ಜ್ವರ ಬರೋದಿಲ್ಲ ತಾನೆ? ಬರೋದಿಲ್ಲ ಮೇಡಮ್. ಹಲ್ಲು ನೋವಾಗಿದ್ರೆ, ತೀರ ನೋವಾಗಿದ್ರೆ ಏನೋ ಒಂದು ಸ್ವಲ್ಪ ಬರಬಹುದು ಅಂತ ಅಲ್ಲ. ಓಕೆ, ಧನ್ಯವಾದ ಸರ್. ಹಲೋ ಹಲೋ ಹಲೋ, ಹಾಂ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ನಾನು ಮಂಜುನಾಥ್ ನಾಡಿಗರ್ ಅಂತ ಹೇಳಿ, ಹುಳಬಳ್ಳಿಯಿಂದ. ಹಾಂ, ಇವತ್ತಿನ ವಿಷಯ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ಅದು ಕೊನೆಗೆ